ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ನೀರಿನ ಮಾಲಿನ್ಯ ನಿಯಂತ್ರಣ ಮತ್ತು ನೀರು ಸಂರಕ್ಷಣೆ ಈ ಕುರಿತು ಡಾಕ್ಟರ್ ಕೆ ಎಚ್ ವಿನಯ್ ಕುಮಾರ್ ಅವರಿಂದ ವಿಚಾರ ಪ್ರಸ್ತಾಪ. ರೈತ ಬಾಂಧವರೇ, ನಾಗರಿಕರೇ, ಬೇಸಿಗೆಯ ಈ ದಿನಗಳಲ್ಲಿ ನೀರಿನ ಕೊರತೆ ಕೊಡಗು ಜಿಲ್ಲೆಯಲ್ಲದಲ್ಲೇ ರಾಜ್ಯದ ಅನೇಕ ಭಾಗಗಳಲ್ಲಿ ಕಾಣಿಸಿದೆ. ಒಳ್ಳೆಯ ಕುಡಿಯುವ ನೀರು, ಸ್ನಾನ, ಬಟ್ಟೆ ಶುಚಿ ಮಾಡಲಿಕ್ಕೆ ಹಾಗೆ ಇತರೆ ಉದ್ದೇಶಗಳಿಗೆ ಬೇಕಾಗಿರುವಷ್ಟು ನೀರು ಎಷ್ಟೋ ಕಡೆಗೆ ಸಿಗ್ತಾ ಇಲ್ಲ. ಜೊತೆಗೆ ಮಾಲಿನ್ಯ ಬೇರೆ, ಕುಡಿಯುವ ನೀರು ಸಹ ಹಲವೆಡೆ ಸರಿಯಿಲ್ಲ. ಇನ್ನು ಬೇರೆ ಉದ್ದೇಶಗಳಿಗೆ ಬಳಸುವ ನೀರು ಕೆಟ್ಟು ಹೋಗಿದೆ ಅಂತ ಅಂದ್ಕೊಂಡು ಮಾತಾಡೋರು ಇದ್ದೀರಿ ಅಲ್ವಾ? ನಾವು ನೀವು ಈ ನಿಟ್ಟಿನಲ್ಲಿ ತುಂಬ ಚರ್ಚೆ ಮಾಡ್ತಾ ಇರ್ತೀವಿ, ಬೇರೆಯವ್ರ ಬಗ್ಗೆ ವಿಷಯಗಳನ್ನು ಉಲ್ಲೇಖ ಮಾಡ್ತಾ ಇರ್ತೀವಿ. ಆದರೆ ನಾವೇ ನೀರಿನ ಹಿತಮಿತ ಬಳಕೆ ಹಾಗೂ ನೀರಿನ ಸಂರಕ್ಷಣೆಯತ್ತ ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಪ್ರತಿಯೊಬ್ಬರು, ಪ್ರತಿ ಮನೆಯಲ್ಲಿರೋರು ನೀರನ್ನು ಪೂಜನೀಯವಾಗಿ ಕಾಣ್ತಾ ಹೋದರೆ ನೀರು ಅಷ್ಟೊಂದು ಮಾಲಿನ್ಯ ಆಗೋದಿಲ್ಲ, ಮಾಲಿನ್ಯದ ಸಮಸ್ಯೆನೂ ಅಷ್ಟೊಂದು ಪ್ರಸ್ತಾಪಕ್ಕೂ ಬರೋದಿಲ್ಲ, ಹಾಗೆ ನೀರಿನ ಕೊರತೆಯ ತೊಂದರೆಗಳು ಸಹ ಎದ್ದು ಕಾಣೋದಿಲ್ಲ. ಅಲ್ಪ ಸ್ವಲ್ಪ ಕೊರತೆ ಹಣಕಾಸಿನ ವಿಚಾರದಲ್ಲಿ, ಆಹಾರದ ಸಂಗತಿಯಲ್ಲಿ, ಹಾಗೆ ನೀರಿನ ವಿಷಯದಲ್ಲೂ ಕಾಣಿಸ್ಬೋದು. ಆದರೆ ದೊಡ್ಡ ಮಟ್ಟದಲ್ಲಿ ಕಂಡಾಗ ಆತಂಕಗಳು, ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತವಲ್ವ? ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಸಂಗತಿಗಳಿದ್ದಾವೆ ಶ್ರೋತೃಗಳೇ. ನಿವೃತ್ತ IFS ಅಧಿಕಾರಿ ಡಾಕ್ಟರ್ ಕೆ ಎಚ್ ವಿನಯ್ ಕುಮಾರ್ ಅವರು ನೀರಿನ ಮಾಲಿನ್ಯ, ಮಾಲಿನ್ಯ ನಿಯಂತ್ರಣಕ್ಕೆ ನಾವೆಲ್ಲ ಹೇಗೆ ಸಾಗಬೇಕು, ಏನೇನು ಕಾರ್ಯತಂತ್ರಗಳಿದ್ದಾವೆ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಮಂಡಿಸಿದ್ದಾರೆ. ನಿಮಗಾಗಿ ಇವತ್ತು ಈ ವಿಷಯಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಜಲ ಅಥವಾ ನೀರು ಅಂತ ಹೇಳಿದ್ರೆ ಅದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ, ನಮ್ದೇ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳಿಗೂ ಕೂಡ. ಅದಕ್ಕಾಗಿನೇ ಸಂಸ್ಕೃತದಲ್ಲಿ ಒಂದು ಸೂಕ್ತಿ ಹೇಳುತ್ತೆ, ಜೀವಂ ಜೀವನಾಧಾರಂ. ಇಲ್ಲಿ ಜೀವನ ಅಂತ ಹೇಳಿದ್ರೆ ನೀರಿಗೆ ಹೋಲಿಸ್ತಾರೆ, ಅಂದ್ರೆ ಎಲ್ಲ ಜೀವಿಗಳಿಗೂ ನೀರೇ ಆಧಾರವಾಗಿದೆ. ನಮ್ಗೆಲ್ಲ ತಿಳಿದಿರೋ ಹಾಗೆ ಭೂಮಿಯ ಮೇಲೆ 71% ನೀರಿನ ಭಾಗ ಇದೆ. ಅದರಲ್ಲಿ 96-97% ಭಾಗ ಉಪ್ಪಿನ ನೀರಿದೆ, ಸಾಲ್ಟ್ ವಾಟರ್ ಅಂತ ಹೇಳ್ತೀವಿ. ಉಳಿದ 3% ಸಿಹಿ ನೀರಿದೆ, ಅದೆಲ್ಲೂ ನಮಗ್ ಬಳಕೆಗೆ ಸಿಗ್ತಕ್ಕಂಥದ್ದು ಕೇವಲ 0.2%. 1% ಅಲ್ಲೂ 0.2%, ಹೆಚ್ಚಿನ ಭಾಗ ಮಂಜುಗಡ್ಡೆಗಳಲ್ಲಿ ಇದೆ. ಈಗ ನಮ್ಮ ದೇಹನ ತಗೊಂಡ್ರೆ 65% ನೀರೇ ಇದೆ, ರಕ್ತದಲ್ಲಿ 83% ನೀರಿದೆ, ಶ್ವಾಸಕೋಶಗಳಲ್ಲಿ 90% ನೀರಿದೆ ಅಂತ ಹೇಳ್ತಾರೆ. ಪ್ರತಿ ಜೀವಕೋಶದಲ್ಲೂ ಕೂಡ ನೀರಿನ ಅಂಶ ಇದ್ದೇ ಇದೆ. ನಾವು ಕುಡಿಯೋ ಮೊದಲು ಯೋಚನೆ ಮಾಡ್ತೀವಿ, ಇದು ಸ್ವಚ್ಛವಾಗಿದೆಯೇ, ಶುದ್ಧವಾಗಿದೆಯೇ ಅಂತ ಹೇಳಿ. ಯಾಕೆ ಹಾಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ನಂಬಿಕೆ ಇಲ್ಲ. ಅದ್ರ ಬಣ್ಣ ನೋಡಿದ್ರೆ ಮಣ್ಣಿನ ಬಣ್ಣ ಇರ್ಬೋದು, ಹಳದಿ ಬಣ್ಣ ಇರ್ಬೋದು, ಈ ತರ ಎಲ್ಲ ಇದ್ರೆ ನಾವು ಅದನ್ನ ತಗೋಕ್ ಶುದ್ಧವಾಗಿಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಅಥವಾ ಅದರಲ್ಲಿ ಕಸಗಡ್ಡಿಗಳಿರ್ಬೋದು, ಅದೆಲ್ಲ ಕಂಡ ತಕ್ಷಣ ಶುದ್ಧವಾಗಿಲ್ಲ ಅಂತ ತೀರ್ಮಾನಕ್ಕೆ ಬರ್ತೀವಿ, ಅದು ಮಲಿನವಾಗಿದೆ ಅಂತ ಅರ್ಥ. ಈ ಮಾಲಿನ್ಯ ಹೇಗಾಗುತ್ತೆ? ಎರಡು ತರ ಆಗ್ಬೋದು. ಒಂದು ಬಿಂದು ಮೂಲ ಮಾಲಿನ್ಯ ಅಂತ ಹೇಳ್ತಾರೆ, ಪಾಯಿಂಟ್ ಸೋರ್ಸ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ಇನ್ನೊಂದು ನಾನ್ ಪಾಯಿಂಟ್ ಸೋರ್ಸ್ ಪೊಲ್ಯೂಷನ್, ಅನಿರ್ದಿಷ್ಟ ಮೂಲದಿಂದ ಬರ್ತಕ್ಕಂಥದ್ದು. ಈಗ ಹಲವಾರು ಕಾರ್ಖಾನೆಗಳಿದೆ, ಸಕ್ಕರೆ ಕಾರ್ಖಾನೆ ಇರ್ಬೋದು, ಚರ್ಮ ಹದ ಮಾಡುವ ಕಾರ್ಖಾನೆ ಇರ್ಬೋದು, ವಿವಿಧ ರಾಸಾಯನಿಕ ಕಾರ್ಖಾನೆಗಳಿರ್ಬಹುದು, ಇವುಗಳಿಂದ ಬರ್ತಕ್ಕಂಥ ತ್ಯಾಜ್ಯ ಏನಿದೆ, ದ್ರವ್ಯ ತ್ಯಾಜ್ಯ, ಅವು ಜಲಮೂಲಗಳನ್ನ ಸೇರಿ ಅದು ಮಲಿನ ಮಾಡ್ಬಿಡುತ್ತೆ. ಈ ಅನಿರ್ದಿಷ್ಟ ಮೂಲದಿಂದ ಬರ್ತಕ್ಕಂಥದ್ದು ಅಂದ್ರೆ ಕೃಷಿನಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ತೀವಿ, ಕೀಟನಾಶಕಗಳನ್ನ ಬಳಸ್ತೀವಿ, ಇವುಗಳೆಲ್ಲ ಬಂದು ಸೇರ್ಕೊಳ್ತೀವಲ್ಲ, ಇದನ್ನ ಅನಿರ್ದಿಷ್ಟ ಮೂಲದಿಂದ ಅಂತ ನಾವು ಹೇಳ್ತೀವಿ. ಮತ್ತೆ ಅಂತರ್ಜಲದಲ್ಲಿ ಬೇರೆ ಬೇರೆ ಮೂಲಗಳಿಂದ ಬಹಳ ಅಪಾಯಕಾರಿ ಧಾತುಗಳು ಸೇರ್ಕೊಳ್ತವೆ, ಆರ್ಸೆನಿಕ್ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು, ಲೆಡ್ ಇರ್ಬೋದು, ಹೀಗೆ ಇವುಗಳು ಅನಿರ್ದಿಷ್ಟ ಮೂಲದಿಂದ ಬರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದಾಗೆ ಕಣ್ಣಿಗೆ ಕಾಣ್ತಕ್ಕಂಥ ಮಣ್ಣು, ಪಾಚಿ, ಕಸಕಡ್ಡಿ ಇವುಗಳೆಲ್ಲ ಇರೋದು ಒಂದು ತರದ ನಾವು ಗುರುತಿಸ್ತಕ್ಕಂಥದ್ದು, ನೀರು ಶುದ್ಧವಾಗಿಲ್ಲ ಅನ್ನೋದಕ್ಕೆ ಒಂದು ಭಾಗ. ಎರಡನೇದು, ಈಗ ನಮ್ಮ ನಾಲ್ಗೆಗೆ ಅದು ಟೇಸ್ಟ್ ಮಾಡಿದಾಗ ಅಥವಾ ರುಚಿ ನೋಡಿದಾಗ ಅದು ಬೇರೆ ರುಚಿ ಕೊಟ್ರೆ, ಹುಳಿ ತರ ಇರಬಹುದು. ಏನಂದ್ರೆ ಅಶುದ್ಧತೆಯನ್ನ ನಾವು ಹೇಗೆ ಮಾಡೋದು ಅಂತ ಹೇಳಿ, ಈ ಜಿಡ್ಡು, ವಾಸನೆ, ಹುಳಿ ಇವು ಇರಕ್ಕೂಡುದು. ಹಾಗೇನೆ ಇನ್ನೊಂದು ತರ ಅಶುದ್ಧತೆ ಅಂತ ಹೇಳಿದ್ರೆ, ಈಗ ನೀರನ್ನ ಸೇರಿಸಿದ ತಕ್ಷಣ ನಮಗೆ ಅನೇಕ ರೋಗಗಳು ಬರ್ಬೋದು, ಆಮಶಂಕೆ, ವಾಂತಿ ಭೇದಿ, ಕಜ್ಜಿ ತುರುಕೆ ಮುಂತಾದ ಕಾಯಿಲೆಗಳು ಬರಬಹುದು. ಇವು ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂಥದ್ದು. ಇನ್ನೊಂದು ತರ ಅಶುದ್ಧತೆ ಅಥವಾ ಮಲಿನತೆ ಅಂತ ಹೇಳಿದ್ರೆ ವಿಷಕಾರಿ ವಸ್ತುಗಳು ಅಥವಾ ಧಾತುಗಳಿಂದ, ಲೆಡ್ ಸೀಸಾ ಅಂತ ಹೇಳ್ತೀವಿ ಪಾದರಸದಿಂದ, ನೈಟ್ರೇಟ್ ಈ ನಮ್ಮ ರಾಸಾಯನಿಕ ಗೊಬ್ಬರದಿಂದ, ಕ್ಲೋರೈಡ್ಸ್ ಅಂತರ್ಜಲದಿಂದ ಬರಬಹುದು, ಶಿಲೆಗಳಿಂದ ಬರುತ್ತೆ, ರಂಜಕ ಫಾಸ್ಫರಸ್ ರಾಸಾಯನಿಕ ಗೊಬ್ಬರಗಳಿಂದ ಬರಬಹುದು, ಇಂಥ ರಾಸಾಯನಿಕ ವಸ್ತುಗಳು ಇರಬಾರದು. ಹಾಗೆ ಐದನೇ ಕ್ಯಾಟಗರಿ ಅಂತ ಹೇಳಿದ್ರೆ ವಿಕಿರಣ ಮೂಲಗಳಿಂದ, ವಿಕಿರಣ ಮಾಲಿನ್ಯ ಅಂತ ಹೇಳಿದ್ವಿ, ರೇಡಿಯಮ್ಮು, ವಿಕಿರಣಶೀಲ ಅಯೋಡಿನ್ನು, ಅದು ಕೂಡ ಇರಬಹುದು. ಇವೆಲ್ಲಗಳಿಂದ ಮುಕ್ತವಾಗಿದ್ರೆ ಶುದ್ಧವಾದ ನೀರು ಅಂತ ಹೇಳ್ಬೋದು ನಾವು. ಪೂರ್ಣ ಶುದ್ಧವಾಗಿದೆ ನೀರು ಅಂತ ಏನು ಸಿದ್ಧೇ ಇರ್ಬೋದು, ಆದ್ರೆ ಇದಿಷ್ಟಂತೂ ಇರ್ಕೂಡುದು. ಇನ್ನು ನಮ್ಮ ಈ ವರ್ಷದ ಜಲದಿನದ ಘೋಷವಾಕ್ಯ ಅಂತರ್ಜಲ, ಅಗೋಚರವಾಗಿರ್ತಕ್ಕಂಥ ಅಂತರ್ಜಲವನ್ನ ಗೋಚರ, ಗ್ರೌಂಡ್ ವಾಟರ್ ಮೇಕಿಂಗ್ ದಿ ಗ್ರೌಂಡ್ ವಾಟರ್ ಇನ್ವಿಸಿಬಲ್ ವಿಸಿಬಲ್ ಅಂತ. ಈಗ ನಮ್ಗೆ ಬಹಳ ಆತಂಕ ಇದೆ, ಬೋರ್ವೆಲ್ ಹಾಕಿದ್ರೆ ಬಹಳ ಸಾವಿರ ಅಡಿಗಳು ಹೊಟ್ಟೋಗ್ತದೆ, ಬೋರ್ವೆಲ್ ನೀರು ಬಹಳ ತಳಕ್ ಹೊಟ್ಟೋಗಿದೆ, ಅಂತರ್ಜಲ ಬಹಳ ಕುಸಿದು ಬಿಟ್ಟಿದೆ ಅಂತೆಲ್ಲ ಆತಂಕ ಇದೆ. ಈಗ ಮುಖ್ಯವಾಗಿ ಮಿತಿ ಮೀರಿದ ಅಂತರ್ಜಲ ಬಳಕೆಯಿಂದ ಅಂತರ್ಜಲದ ಮಟ್ಟ ಕುಸಿಲಿಕ್ಕೆ ಕಾರಣ ಆಗಿದೆ. ಅಷ್ಟೇ ಅಲ್ಲದೆ ಅರಣ್ಯಗಳ ನಾಶ ಆಗಿದೆ. ನಗರಗಳಲ್ಲಿ ಈ ರಸ್ತೆ ಬದಿಯ ಪಕ್ಕದಲ್ಲೆಲ್ಲ ನಾವು ಬಹಳಷ್ಟು ಪೇಮೆಂಟ್ಗಳು ಮಾಡಿಬಿಟ್ಟು ಬಿದ್ದ ಮಳೆ ನೀರು ಕೆಳಗಡೆ ಇಂಗದ ಹಾಗೆ ನೋಡ್ಕೊಂಡಿದ್ದೀವಿ. ಆತಂಕ ಅಂತ ಹೇಳಿದ್ರೆ ಅಂತರ್ಜಲದ ಮಾಲಿನ್ಯ ಏನಿದೆ, ಕೊಳಚೆ ರಾಸಾಯನಿಕಗಳು ಅಂತರ್ಜಲವನ್ನ ಸೇರ್ತಾ ಇದ್ದಾವೆ, ಕಾರ್ಖಾನೆಗಳಿಂದ, ಶೌಚಾಲಯಗಳಿಂದ, ಎಲ್ಲ ಕಡೆಯಿಂದ ಹದ್ದು ಬರ್ತಾ ಇರ್ತಕ್ಕಂಥ ಜಲ ಅಂತರ್ಜಲಕ್ಕೆ ಸೇರ್ತಾ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ವಿಶ್ವದ ಜನಾರೋಗ್ಯವನ್ನ ಗಮನದಲ್ಲಿಟ್ಕೊಂಡು ನೆಲ, ನೀರು, ಗಾಳಿ ಮಲಿನ ಆಗ್ತಾ ಇರೋದನ್ನ ಕುರಿತು ಒಂದು ಪರಿಮಿತಿಯನ್ನ, ಒಂದು ಮಿತಿಯನ್ನು ಸೂಚಿಸಿರುತ್ತೆ. ಅದರಲ್ಲಿ ಕುಡಿಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಅನ್ಬೇಕಾದ್ರೆ ಅದರಲ್ಲಿ ವಿಲೀನವಾದ ಒಟ್ಟು ಘನ ಪದಾರ್ಥ ಮಿಲಿಗ್ರಾಮ್ಗಿಂತ ಹೆಚ್ಚಿರಬಾರ್ದು ಅಂತ ಹೇಳುತ್ತೆ. ಆದ್ರೆ ಈಗ ಬೆಂಗಳೂರು ಜಿಲ್ಲೆನೇ ಕೆಲವು ಕಡೆ ನೋಡಿದ್ರೆ ಕೆಲವು ಕೊಳವೆ ಬಾವಿಗಳಲ್ಲಿ 1830 ಮಿಲಿಗ್ರಾಮ್ ವಿಲೀನ ಘನ ಪದಾರ್ಥ ಇರತಕ್ಕಂಥದ್ದು ವರದಿ, 420 ಮಿಲಿಗ್ರಾಮ್ ಇರ್ತಕ್ಕಂಥದ್ದು ವರದಿ ಆಗಿದೆ. ಕೋಲಾರದಲ್ಲಿ 1750 ಮಿಲಿಗ್ರಾಮ್ ವರದಿ ಆಗಿರೋದನ್ನ ನೋಡ್ತೀವಿ. ಇಷ್ಟಲ್ದೇನೆ ನಮ್ಮ ಅಂತರ್ಜಲದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದನ್ನ ಈ ನಮ್ಮ ಟಿ ಆರ್ ಅನಂತರಾಮ್ ಅವರು ಭೂವಿಜ್ಞಾನಿ, ಖ್ಯಾತ ವಿಜ್ಞಾನಿ, ಅವರು ಹೇಳ್ತಾರೆ ಬಿಗ್ ಫೋರ್ ಅಂತ ಕರೀತಾರೆ, ಅಂದ್ರೆ ರೆಡ್ ಲಿಸ್ಟ್ ಅಂತ ಕರೀತಾರೆ, ಆರ್ಸೆನಿಕ್, ಲೆಡ್, ಕ್ಯಾಡ್ಮಿಯಂ ಅಂಡ್ ಮರ್ಕ್ಯೂರಿ. ಇವುಗಳು ಯಾಕೆಂತ ಹೇಳಿದ್ರೆ ನಾವು ರೆಡ್ ಲಿಸ್ಟ್ ಅಂತ ಹೇಳಿದ್ರೆ ನಮ್ಮ ಇದ್ರಲ್ಲಿ ನೋಡ್ತೀವಿ ಪ್ರಾಣಿ ವರ್ಗ ಸಸ್ಯವರ್ಗಗಳಲ್ಲಿ ಯಾವ್ದು ವಿನಾಶದ ಅಂಚಿಗೆ ಹೋಗಿರ್ತದೋ ಅದನ್ನ ರೆಡ್ ಲಿಸ್ಟ್ ಅಲ್ಲಿ ಸೇರಿದೆ ಅಂತ ಹೇಳ್ತೀವಿ. ಇಲ್ಲಿ ಈ ಮೆಟಾಲಿಕ್ ಇಂಪ್ಯೂರಿಟೀಸ್ ಏನಿದೆ ಇವುಗಳನ್ನ ಇಲ್ಲಿ ರೆಡ್ ಲಿಸ್ಟ್ಗೆ ಅವರು ಸೇರಿಸ್ತಾರೆ. ಯಾಕೆಂತ ಹೇಳಿದ್ರೆ ಜನರಿಗೆ ಬಹಳಷ್ಟು ರೋಗ ರುಜಿನಗಳನ್ನ ತಂದಿದೆ. ಈಗ ನೋಡಿದ್ರೆ ಲೆಡ್ ಆಸಿಡ್ ಬ್ಯಾಟರಿ ತಯಾರಿಸೋ ಘಟಕಗಳು ದ್ರವ ರೂಪದಲ್ಲಿ ಸೇತುವನ್ನು ಹೊರಗೆ, ಈಗ ಕೊಡೈಕೆನಾಲ್ನಲ್ಲಿ ನೋಡಿರ್ಬೋದು, ಕೊಡೈಕೆನಾಲ್ ದುರಂತ ಪಶ್ಚಿಮ ಘಟ್ಟದ ನಮ್ಮ ಕಾಡಿನಲ್ಲಿ ಸುಮಾರು 2000 ಮೀಟರ್ ಎತ್ತರದಲ್ಲಿ ಈ ಒಂದು ಥರ್ಮಾಮೀಟರ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ 1997 ಸ್ಥಾಪನೆ ಆಗಿತ್ತು. ಥರ್ಮಾಮೀಟರ್ ಅಲ್ಲಿ ತಮ್ಗೆಲ್ಲ ಗೊತ್ತು, ಥರ್ಮಾಮೀಟರ್ನಲ್ಲಿ ಈ ಪಾದರಸವನ್ನು ಬಳಸ್ತಾರೆ, ಮರ್ಕ್ಯೂರಿ ಅನ್ನು ಬಳಸ್ತಾರೆ. ವಿರುದ್ಧ ಬಹಳ ಹೋರಾಟ ಮಾಡಿ 2001 ಮುಚ್ಚಲ್ಪಡುತ್ತೆ. ಆದ್ರೆ ಆ ಮುಚ್ಚೋವರೆಗೆ ಅದು ಸುಮಾರು 165 ಮಿಲಿಯನ್ ಥರ್ಮಾಮೀಟರ್ ಗಳನ್ನು ಉತ್ಪಾದಿಸಿತ್ತು. ಆದ್ರೆ ಅವರು ಎಲ್ಲೆಂದರಲ್ಲಿ ತ್ಯಾಜ್ಯವನ್ನ ಬಿಟ್ಟಿದ್ರಿಂದ ಅದೇನಾಗಿದೆ, ಬೆಟ್ಟದಿಂದ ಇಳಿದಾರನಲ್ಲಿ ಸೇರ್ಕೊಂಡು ನದಿ ಮೂಲವನ್ನ ಸೇರಿ ಕೊನೆಗೆ ಅದು ಮಧುರೈವರೆಗೂ ಪ್ರಯಾಣ ಮಾಡಿಬಿಟ್ರೆ, ಅಲ್ಲಿ ಹೋದಾಗ ಮಧುರೈ ಜನರಿಗೆ ಬಹಳಷ್ಟು ರೋಗ ರುಜಿನಗಳು ಕಾಡಕ್ಕೆ ಶುರು ಆಗುತ್ತೆ. ಹಾಗಾಗಿ ಈ ಗ್ರೀನ್ ಪೀಸ್ ಇವರೆಲ್ಲ ಸೇರಿಕೊಂಡು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಾರೆ, ಸ್ಥಳೀಯ ಜನರು ಪ್ರತಿರೋಧ ವ್ಯಕ್ತಪಡಿಸ್ತಾರೆ. ಕೊನೆಗೆ ಅದನ್ನು ಮುಚ್ಚಿ ಆ ಏನು ತ್ಯಾಜ್ಯ ಇದೆ ಅದನ್ನ ಫ್ಯಾಕ್ಟರಿ ಅವರೇ ಅದನ್ನ ತೆಗೆದುಕೊಂಡು ವಿಲೇವಾರಿ ಮಾಡುವುದನ್ನ ನೋಡ್ತಾರೆ. ಹೀಗೇನೆ ಈಗ ಕ್ಯಾಡ್ಮಿಯಂ ಕೂಡ ಹಾಗೆ, ಕ್ಯಾಡ್ಮಿಯಂ ಅಲ್ಲಿ ಯಾವುದೇ ಭೂಚಪ್ಪಿನ ಯಾವುದೇ ಭಾಗದಲ್ಲಿ ಕೆರೆದ್ರು ಸಾಕು ಕ್ಯಾಡ್ಮಿಯಂ ಕಿಲೋಗ್ರಾಮ್ಗೆ 0.1 ಮಿಲಿಗ್ರಾಮ್ನಷ್ಟು ಕ್ಯಾಡ್ಮಿಯಂ ಇದೆ ಅಂತ ಗೊತ್ತಾಗಿದೆ. ಸೊ ಇದು ಕೂಡ ಅಂತರ್ಜಲ ಸೇರ್ಕೊಳ್ಳುತ್ತೆ. ಈ ಮಿಶ್ರಲೋಹ ವರ್ಣಗಳ ತಯಾರಿಕೆಯಲ್ಲಿ ಈ ಪೈಂಟ್ಸ್ ಇದೆಯಲ್ಲ ಅವುಗಳಲ್ಲಿ ಬ್ಯಾಟ್ರಿಯರ್ನಲ್ಲಿ ಕ್ಯಾಡ್ಮಿಯಂ ಪ್ರಮಾಣ ಬಳಕೆ ಆಗ್ತಾ ಇದೆ. ಸಿಗರೆಟ್ ಸೇದ್ದ ಕೂಡ ಕ್ಯಾಡ್ಮಿಯಂ ಬಿಡುಗಡೆಯಾಗಿ ಶ್ವಾಸಕೋಶಗಳಲ್ಲಿ ಆಶ್ರಯ ಪಡೆದಿರುತ್ತೆ ಅಂತ ಹೇಳ್ತಾರೆ. ಇದೇನಂತ ಹೇಳಿದ್ರೆ ಇದು ಹೃದಯ ಬೇನೆಯನ್ನು ತರುತ್ತೆ, ಹೃದಯನ್ನ ಇದು ಕುಗ್ಗಿಸುತ್ತೆ. ಇಷ್ಟಲ್ದೆ ಇನ್ನೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳಿದ್ರೆ ಸೆಲೆನಿಯಂ ಅಂತ ಹೇಳ್ತಾರೆ. ಈ ಪಂಜಾಬ್ ಅಲ್ಲಿ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ನಡುವೆ ಹೊಶಿಯಾರ್ಪುರ್ ಮತ್ತು ನೌಶಹರ್ ಜಲಂಧರ್ ಜಿಲ್ಲೆಗಳಲ್ಲಿ ಒಂದು ಹೊಸ ತರದ ರೋಗ ಶುರು ಆಗುತ್ತೆ. ಅದೇನಂತ ಹೇಳಿದ್ರೆ ಈ ಜಾನುವಾರುಗಳ ರೋಗದಲ್ಲಿ ಕೊಂಬಿನ ಹೊರಪೊರೆ ಇದೆಯಲ್ಲ ಅದು ನಿಧಾನವಾಗಿ ಸುಳು ಸುಳು ಬೀಳ್ತಾ ಇರುತ್ತೆ. ಅದ್ ಯಾಕೆ ಅಂತ ಹೇಳಿದ್ರೆ ಟೆಸ್ಟ್ ಮಾಡಿ ನೋಡಿದಾಗ ಅದರಲ್ಲಿ ಸೆಲೆನಿಯಂ ಇತ್ತು ಅನ್ನೋದು ಗೊತ್ತಾಗುತ್ತೆ. ಇದು ಮಣ್ಣಿನ ಮೂಲಕ ನೀರಿನ ಮೂಲಕ ಅದು ಆಹಾರವನ್ನ ಪ್ರವೇಶಿಸಿತ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಾನು ಲೆಡ್ ಬಗ್ಗೆ ಹೇಳ್ತಾ ಇದ್ದೆ. ಈಗ ರಾಜಸ್ಥಾನದ ಗಣಿ ಸುತ್ತ ಈ ಲೆಡ್ ಮೂಲಗಳೆಲ್ಲ ಇರುತ್ತೋ, ಈ ಲೆಡ್ ವಿಷ ಒಂದು ಸಾರಿ ದೇಹಕ್ಕೆ ಸೇರಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಕ್ತ ಆಮ್ಲಜನಕವನ್ನ ಸಾಗಾಣಿಕೆ ಮಾಡುವಾಗ ಅದರಲ್ಲಿ ಅದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಅದಕ್ಕೆ ತೊಂದರೆ ಮಾಡೋದಲ್ಲದೆ ಮೆದುಳಿನ ನರಕೋಶಗಳನ್ನ ಕೂಡ ಹಾನಿ ಮಾಡುತ್ತೆ. ಹೀಗೆ ಅಪಾಯಕಾರಿ ವಿಷಕಾರಿ ವಸ್ತುಗಳನ್ನ ನಾವು ಅಂತರ್ಜಲಕ್ಕೆ ಸೇರಿಸ್ತಾ ಇದ್ದೀವಿ. ನಮಗೆ ಅರಿವಿಲ್ಲದೆ ಅಥವಾ ಅರಿವಿದ್ದು ನಮ್ಮ ದುರಾಸೆಗೋಸ್ಕರ, ನಮ್ಮ ಕೈಗಾರಿಕೆಗಳಾಗ್ಬಹುದು, ನಮ್ಮ ಅವಿವೇಕತನದಿಂದ ಆಗ್ಬಹುದು, ಇದು ಅಂತರ್ಜಲಕ್ಕೆ ಸೇರಿ ನಮ್ಮ ದೇಹವನ್ನು ಸೇರಿ ನಮ್ಮ ದೇಹವನ್ನು ವಿಷಯುಕ್ತವನ್ನಾಗಿ ಮಾಡ್ತಾ ಇದೆ. ಕೆರೆಗಳು, ನದಿಗಳು, ನಮ್ಮ ಒಳಭಾಗದಲ್ಲಿ ಒಳನಾಡಿನಲ್ಲಿ ಇರತಕ್ಕಂತ ಸಿಹಿ ನೀರಿನ ಬಗ್ಗೆ ಹೇಳಿದ್ವಿ. ಇನ್ನು ಸಾಗರಗಳಿಗೆ ತಗೊಂಡ್ರೆ ಸಾಗರದಲ್ಲೂ ಕೂಡ ಬಹಳಷ್ಟು ಮಟ್ಟಿಗೆ ಅದರ ಮಾಲಿನ್ಯಕ್ಕೆ ನಾವು ಜನರ ಚಟುವಟಿಕೆಗಳಿಂದ ಆಗೋದನ್ನ ನಾವು ನೋಡ್ತೀವಿ. ನಮ್ಮಲ್ಲಿ ಏನು ಘನ ತ್ಯಾಜ್ಯಗಳಿಲ್ಲೋ ನದಿಗಳಿಂದ ನದಿಗಳಿಗೆ ನಾವು ಸೇರಿಸ್ತೀವಿ, ಆ ನದಿಗಳಿಂದ ಹೋಗಿ ಅದು ಸಾಗರವನ್ನ ಸೇರ್ತದೆ. ನದಿ ತೀರದ ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ನಗರ ಜನರು ನಾನಾ ಬಗೆಯ ತ್ಯಾಜ್ಯಗಳನ್ನ ಬಿಸಾಕ್ತಾ ಇರ್ತಾರೆ. ಅವಳೆಲ್ಲ ಹೋಗಿ ನದಿಗಳಿಗೆ ಹೋಗಿ ಅಣೆಕಟ್ಟುಗಳಲ್ಲಿ ಸೇರ್ಕೊಳ್ತದೆ. ಅವು ಮಳೆಗಾಲದಲ್ಲಿ ಸಾಗರದ ಬೆಳಿಗ್ಗೆ ಅಳಿವೆಗಳು ಅಂತ ಹೇಳ್ತೀವಿ, ಎಸ್ಟ್ಯೂರೀಸ್ ಅಲ್ಲಿ ಸೇರ್ಕೊಳ್ತದೆ. ಆ ಅಳಿವೆಗಳಲ್ಲಿ ಇರ್ತಕ್ಕಂಥ ಕಾಂಡ ಪೊದೆಗಳಲ್ಲಿ ಸೇರ್ಕೊಳ್ಳುತ್ತೆ. ಅಲ್ಲಿ ಹಿಂದಿ ಬಟ್ಟೆ, ಟ್ಯೂಬು, ಬ್ಯಾಟ್ರಿಗಳು ಬಹಳಷ್ಟು ಪ್ರಮಾಣದಲ್ಲಿ ಸಮುದ್ರವನ್ನು ಸೇರ್ತಾ ಇರುತ್ತೆ. ಸಮುದ್ರ ಕೂಡ ಒಂದು ಪರಿಸರ ವ್ಯವಸ್ಥೆ, ಅಲ್ಲಿ ಕೂಡ ಜಲಚರಗಳಿದ್ದಾವೆ, ಒಂದು ಜೀವ ಪರಿಸರ ವ್ಯವಸ್ಥೆ ಇದೆ. ಅದರಲ್ಲಿ ಸಸ್ಯಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಅವುಗಳಿಗೆ ಬಹಳಷ್ಟು ತೊಂದರೆಯನ್ನ ನಾವು ನಮ್ಮ ಈ ತ್ಯಾಜ್ಯ ಉಂಟು ಮಾಡುತ್ತೆ. ಪಕ್ಷಿಗಳೇನ್ ಮಾಡ್ತವೆ, ನೀರಿನಲ್ಲಿ ತೇಲೋ ಪ್ಲಾಸ್ಟಿಕ್ ತುಣುಕುಗಳನ್ನ ಆಹಾರ ಅಂತ ತಿಳ್ಕೊಂಡು ಅವುಗಳನ್ನ ತಂದು ಮರಿ ನೀರ ಕೊಡಕ್ ಹೋಗುತ್ತವೆ. ಅವುಗಳಿಗೆ ಉಸಿರು ಸಿಕ್ಕಿರೋ ಎಷ್ಟೋ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳಲ್ಲಿ ನೋಡಿರ್ತೀವಿ. ಈ ಪ್ಲಾಸ್ಟಿಕ್ ತ್ಯಾಜ್ಯಗಳು ಪಕ್ಷಿಗಳಿಗೆ ಮಾರಕವಾಗಿವೆ ಅಂತ ಹೇಳಿ. ಇಷ್ಟೇ ಅಲ್ಲದೆ ಸಮುದ್ರಕ್ಕೆ ನಾವು ವಿಕಿರಣ ತ್ಯಾಜ್ಯಗಳನ್ನು ಕೂಡ ಸೇರಿಸ್ತೀವಿ. ಈ ಕಡಲಂಚಿನಲ್ಲಿ ಸಾಮಾನ್ಯವಾಗಿ ಅಣುಸ್ಥಾವರಗಳಿಂದ ಹೊರಬೀಳ್ತಕ್ಕಂಥ ಬಿಸಿ ದ್ರವಗಳು ಅಂದ್ರೆ ಹಾಟ್ ವಾಟರ್ ಅಂತೇನು ಹೇಳ್ತೀವಿ, ಪರಮಾಣು ತ್ಯಾಜ್ಯಗಳು ಸೀದಾ ಸಮುದ್ರಕ್ಕೆ ಬಿಡ್ತೀವಿ. ಸೊ ಇದು ಅಲ್ಲಿಯ ಪರಿಸರ ವ್ಯವಸ್ಥೆಗೆ ಬಹಳಷ್ಟು ಹಾನಿಯನ್ನ ಅಪಾಯಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ. ಇಷ್ಟೇ ಅಲ್ಲದೆ ನಾವು ರಾಸಾಯನಿಕ ತ್ಯಾಜ್ಯಗಳನ್ನ ಈಗ ಎಂತ ಹೇಳಿದ್ರೆ ಕೃಷಿ ಭೂಮಿಗೆ ಸುರಿತಕ್ಕಂಥ ಕೀಟನಾಶಕ ಇರ್ಬೋದು, ಕಳೆನಾಶಕ ಇರ್ಬೋದು, ರಸಗೊಬ್ಬರಗಳಿರ್ಬೋದು, ಇವುಗಳನ್ನ ನದಿಗಳ ಮೂಲಕ ಸಾಗರಕ್ಕೆ ಸೇರಿಸ್ತೇವೆ. ತಾಮ್ರ, ಯುರೇನಿಯಂ, ಕ್ಯಾಡ್ಮಿಯಂ, ಕೋಬಾಲ್ಟ್ ವಿಷ ತ್ಯಾಜ್ಯಗಳು ಕೂಡ ಸಮುದ್ರದ ತಳಕ್ಕೆ ಹೋಗಿ ಕೂರುತ್ತವೆ. ಇನ್ನು ತೈಲದ ಜಿಡ್ಡಿನ ಮಾಲಿನ್ಯ ಆಗುತ್ತೆ. ನಿಮ್ಗೆಲ್ಲ ಗೊತ್ತು, ಹಡಗುಗಳ ಮುಖಾಂತರ ತೈಲ ಸಾಗಣೆ ಆಗುತ್ತೆ. ಅವು ಅಪಘಾತಕ್ಕೀಡಾಗಿ ಸಾವಿರಾರು ಕಿಲೋಮೀಟರ್ ವರೆಗೆ ತೈಲದ ಜಿಡ್ಡು ಹರಡ್ಬಿಡುತ್ತೆ. ವಾತಾವರಣದ ಸಂಪರ್ಕ ಕಡಿದು ಹೋಗುತ್ತೆ. ಜಗತ್ತಿನ ನೌಕಾಯಾನದ ಚರಿತ್ರೆ ತುಂಬೆಲ್ಲ ಇಂಥ ಚಿಕ್ಕ ದೊಡ್ಡ ಘಟನೆಗಳಿಂದ ತುಂಬಿದ್ದೇವೆ. ಇದರಿಂದ ಏನಾಗುತ್ತೆ, ಜಲಚರಗಳು ಡಾಂಬರ್ನ ಮೆತ್ಕೊಂಡು ಸಾವನ್ನಪ್ಪುತ್ತವೆ. ಸೀಗಲ್ ಪಕ್ಷಿಗಳಿಗಿರ್ಬಹುದು, ಡಾಲ್ಫಿನ್ಗಳಿರ್ಬಹುದು, ನೀರ್ಬೆಕ್ಕಗಳಿರ್ಬಹುದು ಈಜಲಾರದೆ ಉಸಿರುಗಟ್ಟಿ ಸಾಯೋದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಅಷ್ಟೇ ಅಲ್ಲದೆ ಈಗ ಹಡಗುಗಳೇ ತ್ಯಾಜ್ಯಗಳಾಗಿವೆ. ಒಂದ್ಸಾರಿ ಹಡಗು ಬಳಕೆಗೆ ನಿಂತು ಹೋದ್ಮೇಲೆ ಅವುಗಳನ್ನ ಡಿಸ್ಇಂಟಿಗ್ರೇಟ್ ಮಾಡೋದೇನಿದೆ, ಅದನ್ನ ಒಂದು ಕೈಗಾರಿಕೆಯಾಗಿ ಹೊರಹೊಮ್ಮಿದೆ. ಅದು ಕೂಡ ಬಹಳಷ್ಟು ತ್ಯಾಜ್ಯವನ್ನ ರಾಸಾಯನಿಕ ವಸ್ತುಗಳನ್ನ ಮತ್ತೆ ಎಣ್ಣೆಯನ್ನ, ಹಳೆ ಕೀಲೆಣ್ಣೆಯನ್ನ, ವಿಕಿರಣ ಪದಾರ್ಥಗಳನ್ನ ಸಾಗರಕ್ಕೆ ಸೇರಿಸುತ್ತೆ. ಹೀಗೆ ಮಹಾಸಾಗರದಲ್ಲಿ ಹೇಳ್ತಾರೆ, ಒಂದು ಗ್ರೇಟ್ ಗಾರ್ಬೇಜ್ ಪ್ಯಾಚ್ ಅಂತಲೇ ಕರೀತಾರೆ. ಅಂದ್ರೆ ಎಲ್ಲ ಈ ತರ ತ್ಯಾಜ್ಯ ವಸ್ತುಗಳೆಲ್ಲ ಸಾಗರದಲ್ಲಿ ಸೇರ್ಕೊಂಡು ಅಲ್ಲಿ ಒಂದು ಗಾಯರ್ಸ್ ಅಂತ ಹೇಳ್ತೀವಿ, ಸುತ್ತಾ ಇರುತ್ತೆ, ಅಲ್ಲಿ ಪರಿಭ್ರಮಣ ಮಾಡ್ತಾ ಇರುತ್ತೆ, ಅಂತ ಚಕ್ರದ ಆಕಾರದಲ್ಲಿ ಸುತ್ತಾ ಇರುತ್ತೆ. ಈ ತರ ನಮ್ಮ ಎಲ್ಲ ಚಟುವಟಿಕೆಗಳು ನೀರಿನ ಮೂಲಗಳನ್ನ, ಅದು ನದಿಗಳಿರಬಹುದು, ಕೆರೆಗಳಿರಬಹುದು, ಅಥವಾ ಸಾಗರಗಳಿರ್ಬಹುದು, ನಾವು ಮಲಿನ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಿದ್ರೆ ನಾವೀಗ ಹೇಗೆ ಇದನ್ನ ತಡಿಬಹುದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಮುಖ್ಯವಾದ ಪ್ರಶ್ನೆ ಇರೋದೇನು ಹೇಳಿದ್ರೆ, ಇಷ್ಟೆಲ್ಲ ನಾವು ಹೇಳಿದ್ದು ಏನೇನು ಯಾವ್ಯಾವ ಮೂಲದಿಂದ ನಾವು ಮಾಲಿನ್ಯ ಮಾಡ್ತೀವಿ ಅಂತ ಹೇಳಿ, ಆದ್ರೆ ಅದನ್ನ ತಡೆಯೋದು ಹೇಗೆ ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಎಲ್ರಿಗೂ ಗೊತ್ತಿರೋದೆ, ಈಗ ಮಹಾಭಾರತದಲ್ಲಿ ಒಂದು ಪ್ರಸಂಗದಲ್ಲಿ ಭೀಷ್ಮನ ಕೈಯಲ್ಲಿ ಒಂದು ಮಾತು ಬರುತ್ತೆ, ಅಂಧಂ ಜಲಂ ಚಾಹು ಪ್ರಣೀತತ್ವ ವಿಚಕ್ಷಣೈ ಅಂತ ಹೇಳಿ. ಅಂತ ಹೇಳಿದ್ರೆ ಜಲಶಕ್ತಿಗೆ ಕಣ್ಣಿಲ್ಲ, ಅದನ್ನ ವಿಚಕ್ಷಣೆಯಿಂದ ಯಾರು ಬಳಸ್ಕೊಳ್ತಾನೋ ಅವನು ಜಾಣ ಅಂತ ಹೇಳಿ. ಆದ್ರೆ ನಮಗೆ ಕಣ್ಣಿದ್ದು ಕುರುಡಾಗಿರ್ತಕ್ಕಂಥ ನಾವು ಜಲವನ್ನು ಮಾಲಿನ್ಯಗೊಳಿಸಿ ತನ್ಮೂಲಕ ನಮ್ಮ ದೇಹಕ್ಕೆ ವಿಷವನ್ನು, ನಾವು ನಮ್ಮ ವಿವೇಕವನ್ನು ಬಳಸ್ಕೊಳ್ಬೇಕಾಗತ್ತೆ. ನಮ್ಮಲ್ಲಿ ವಿವೇಕ ಇರಬೇಕಾಗತ್ತೆ. ನೀರು ಎಷ್ಟು ಅಮೂಲ್ಯ ನಮ್ಮ ಬದುಕಿಗೆ ಅನ್ನೋದನ್ನ ಅರ್ಥಕೊಂಡು, ನಮ್ಮ ಚಟುವಟಿಕೆಗಳಿಂದ ಏನು ತ್ಯಾಜ್ಯಗಳಿದೆಯೋ ಅದನ್ನ ನದಿ ಮೂಲಗಳಿಗೆ, ಜಲ ಮೂಲಗಳಿಗೆ ಸೇರಿಸ್ತಾ ಹಾಗೆ ನೋಡಿಕೊಳ್ಳುವ ತುಂಬಾ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗೆ ಕೊಳಚೆ ನೀರಾಗಬಹುದು, ಕೈಗಾರಿಕೆಗಳಿಂದ ಬರ್ತಕ್ಕಂತ ಎಫ್ಲುಯೆಂಟ್ ಏನಿರುತ್ತೆ, ದ್ರವ್ಯ ಮೂಲದ ತ್ಯಾಜ್ಯ ಏನಿದೆ ಅದನ್ನ ಪರಿಷ್ಕರಿಸಿ ಸಂಸ್ಕರಣೆ ಮಾಡಿ ಜಲಮೂಲಗಳಿಗೆ ಬಿಡೋದನ್ನ ನಾವು ಬಹಳ ಕಟ್ಟುನಿಟ್ಟಾಗಿ ಜವಾಬ್ದಾರಿಯುತವಾಗಿ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಎಸ್ ಟಿ ಪಿಗಳನ್ನ ಹಾಕಲೆಲ್ಲ ಕೆರೆಗಳಿವೆ, ಆ ಕೆರೆಗಳಿಗೆ ನಾವು ನಮ್ಮ ಕೊಳಚೆ ನೀರು ಹೋಗಿ ಸೇರ್ಕೊಳ್ತದೆ. ಆ ಸೇರುವ ಮೊದಲು ಆ ಸ್ಟಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಏನಿದೆ ಅದನ್ನ ಸರಿಯಾದ ಸಮರ್ಪಕವಾಗಿ ಯೋಗ್ಯವಾದದ್ದನ್ನ ಬಳಸಿ ಅದನ್ನ ಕಟ್ಟುನಿಟ್ಟಾಗಿ ನಾವು ಅದನ್ನ ಪರಿಷ್ಕರಣೆ ಮಾಡಿ ಸಂಸ್ಕರಣೆ ಮಾಡಿ ಅದನ್ನ ಬಿಡ್ತಕ್ಕಂಥದ್ದನ್ನ ನಾವು ಪಾಲಿಸ್ಬೇಕಾಗತ್ತೆ. ಹಾಗೆ ಅತಿಯಾಗಿ ಅಂತರ್ಜಲವನ್ನ ಬಳಕೆ ಮಾಡೋದನ್ನ ನಿಲ್ಲಿಸಬೇಕಾಗತ್ತೆ. ನಾವು ಹೈಲಿ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಬೆಳೆಗಳು ನೀರಿಗೆ ಹೆಚ್ಚು ಬೇಕಿರತಕ್ಕಂಥ ಬೆಳೆಗಳನ್ನ ಆದಷ್ಟು ಕಡಿಮೆ ನೀರು ಬಳಸ್ತಕ್ಕಂಥ ಬೇಕಾಗ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದ್ರ ಮುಖಾಂತರ, ಹಾಗೂ ಹೆಚ್ಚು ನೀರು ಪೋಲಾಗದ ಹಾಗೆ ನೋಡಿಕೊಳ್ಳುವ ಮುಖಾಂತರ, ಹಾಗೆ ನಮ್ಮ ಕೃಷಿ ಭೂಮಿಗಳಲ್ಲಿ ಕೃಷಿ ಹೊಂಡಗಳನ್ನ ತೆರೆಯುವ ಮುಖಾಂತರ, ಮರಗಿಡಗಳನ್ನ ನೆಡುವ ಮುಖಾಂತರ, ಅರಣ್ಯ ಪ್ರದೇಶಗಳಲ್ಲಿ ಅರಣ್ಯ ನಾಶವಾಗದಂತೆ ಅದನ್ನು ತಡೆದು ಮರಗಿಡಗಳನ್ನು ಜಾಸ್ತಿ ಮಾಡುವ ಮುಖಾಂತರ, ಹಾಗೂ ಇಡೀ ಪ್ರದೇಶದನ್ನ ಜಲಾನಯನ ಮಾದರಿಯಲ್ಲಿ ಅಂದ್ರೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ಸ್ ಬೇಕು, ಗಲಿ ಪ್ಲಗಿಂಗ್ ಮಾಡಬೇಕು, ಅವುಗಳನ್ನ ಈ ವಿಧಾನಗಳಲ್ಲಿ ನಾವು ನೀರನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸರಿಯಾದ ಕಾಯ್ದೆಗಳು ಇದೆ, ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ, ಅದರ ಪ್ರಕಾರ ಸೆಕ್ಷನ್ 25-26 ಅಡಿಯಲ್ಲಿ ಯಾವುದೇ ಮಾಲಿನ್ಯಕಾರಕ ಜಲವನ್ನ ಕೈಗಾರಿಕೆಗಳಿಂದ ಆಗ್ಬಹುದು ಅಥವಾ ಗೃಹಗಳಿಂದಾಗ್ಲು ಜಲಮೂಲಕ್ಕೆ ಬಿಡಬೇಕಾದ್ರೆ ಅನುಮತಿ ಬೇಕಾಗುತ್ತೆ. ನಾವು ಕಾನೂನನ್ನ ಸರಿಯಾಗಿ ಪಾಲನೆ ಮಾಡ್ತಾ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆ ನಮಗೊಂದು ವಿವೇಕ ಇರಬೇಕು. ನಾವು ಈಗ ಏನು ತ್ಯಾಜ್ಯವನ್ನ ನಾವು ಬಿಸಾಡ್ತೀವಿ ಅಥವಾ ಅದಕ್ಕೆ ಸೇರಿಸ್ತೀವೋ ಅದು ನಮ್ಮ ಬದುಕಿಗೆ ಮಾರಕವಾಗುತ್ತೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗತ್ತೆ. ನೀರು ಅಥವಾ ಜಲ ಬಹಳ ಮುಖ್ಯ, ಜಲವಿಲ್ಲದೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೀವ ಹುಟ್ಟಿದ್ದೇ ಜಲದಲ್ಲಿ. ಆದ್ರಿಂದ ಇದರ ಮಹತ್ವವನ್ನು ಅರ್ಥಕೊಂಡು ನಾವು ಇನ್ನೂ ಜವಾಬ್ದಾರಿಯುತವಾಗಿ ವಿವೇಕಯುತವಾಗಿ ನಾವು ಬದುಕಬಹುದಾಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೇಳಿದರೆ ನೀರಿನ ಮಾಲಿನ್ಯ ಮತ್ತು ನೀರಿನ ಸಂರಕ್ಷಣೆ, ಹಿತಮಿತ ಬಳಕೆ ಮತ್ತು ಕಾರ್ಯತಂತ್ರಗಳಿಂದ ನಾವು ಹೇಗೆ ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇಡಬಹುದು, ಕಡಿಮೆಗೊಳಿಸಬಹುದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೆಂಗಳೂರಿನಲ್ಲಿರುವ ನಿವೃತ್ತ IFS ಅಧಿಕಾರಿ ಡಾಕ್ಟರ್ KH ವಿನಯ್ ಕುಮಾರ್ ಅವರು. ಕೇಳುಗರೆ, ರೈತ ಬಂಧುವರೇ, ಮಳೆ ನೀರಿನಲ್ಲಿ ಹಾನಿಕಾರಕವಾದ ಲವಣಾಂಶಗಳು ಇರೋದಿಲ್ಲ. ಮಳೆ ನೀರು ಎಷ್ಟು ಹಿತವಾದದ್ದು, ಎಷ್ಟು ಶುದ್ಧವಾದದ್ದು, ಮೃದುವಾದದ್ದು, ಕುಡಿಲಿಕ್ಕೆ, ಅಡಿಗೆಗೆ, ಸ್ನಾನಕ್ಕೆ, ಬಟ್ಟೆ ಶುಚಿಗೆ, ಇಷ್ಟೇ ಅಲ್ಲದಲ್ಲೇ ನಮ್ಮ ಕೃಷಿಗಂತೂ ಹೇಳಿ ಮಾಡಿಸಿದ ನೀರು. ಪ್ರತಿ ಮಳೆಗೂ ಬೆಳೆ ಎಷ್ಟು ಪುಷ್ಕಳವಾಗಿ ಆನಂದದಾಯಕವಾಗಿ ಬೆಳೀತದಲ್ವಾ, ಹಾಗೆ ಒಂದೊಂದು ಮಳೆಗೂ ಆ ಬೆಳೆಯಲ್ಲಾಗುವ ಪರಿವರ್ತನೆಗಳು, ಮಣ್ಣಿನಲ್ಲಿ ಕಾಣುವ ವಿಶೇಷ ಅಂಶಗಳನ್ನ ತೀಕ್ಷ್ಣವಾಗಿ ಗಮನಿಸ್ತಾ ಹೋದ್ರೆ ಖುಷಿ ಅನಿಸುತ್ತೆ. ಮಳೆ ನೀರು ಬೆಳೆಗಳಿಗೆ, ಪ್ರಾಣಿಗಳಿಗೆ, ಜೀವಿಗಳಿಗೆ ಆರೋಗ್ಯಕರವಾದದ್ದು. ಮಳೆ ಬರುವಾಗ ಮನೆ ಮೇಲ್ಗಡೆ ಬೀಳುವ ಮಳೆ ನೀರನ್ನ ಅಚ್ಚುಕಟ್ಟಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿ ಶುದ್ಧವಾದ ನೀರು ಸಿಗುತ್ತೆ. ನದಿಗಿಂತ, ಹೊಳೆಗಿಂತ ನಿಮ್ಮ ಮನೆಯ ಮೇಲ್ಗಡೆ ಬೀಳುವ ಮಳೆ ನೀರಿದೆಯಲ್ಲ, ಅದು ಉತ್ತಮ ಗುಣಮಟ್ಟದ್ದಂತ ಅನ್ಕೊಂಡು ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಮನೆಯ ಮೇಲ್ಗಡೆ ಅಷ್ಟೇನು ಗಲೀಜಿರೋದಿಲ್ಲ ಅಲ್ವಾ. ಮೊದಲು ಬೀಳುವ ಮಳೆ ನೀರನ್ನು ಹೊರಹಾಕಿ ಅಥವಾ ಒಂದು ಕಡೆಗೆ ಸಂರಕ್ಷಣೆ ಮಾಡಿಕೊಂಡು ಅದನ್ನು ಪುನರ್ಬಳಕೆ ಮಾಡಿ ನಂತರ ಆಗಾಗ್ಗೆ ಬೀಳುವ ಮಳೆ ನೀರನ್ನು ಸುರಕ್ಷಿತವಾಗಿ ಜೋಪಾನವಾಗಿ ಸಂರಕ್ಷಣೆ ಮಾಡಿಕೊಂಡ್ರೆ ಅದು ನಿಮಗೆ ಆಗಾಗ್ಗೆ ಬಳಕೆಗೆ ಅನುಕೂಲಕ್ಕೆ ಬರುತ್ತೆ. ರೈತ ಬಾಂಧವರೇ, ಶ್ರೋತೃಗಳೇ, ಅಡಿಗೆಗೆ ನೀವು ಮಳೆ ನೀರನ್ನು ಉಪಯೋಗಿಸ್ಕೊಂಡು ನೋಡಿ. ಕಾಳುಗಳು ಬೇಗ ಬೇಯ್ತವೆ ಮಳೆ ನೀರಿಗೆ. ಗಡ್ಡೆ ಗೆಣಸುಗಳು ಅಷ್ಟೇ ಬಹು ಸುಲಭವಾಗಿ ಬೆಂದು ರುಚಿಯಾಗಿ ನಮ್ಮ ಹೊಟ್ಟೆಯನ್ನು ಸೇರ್ತವೆ. ಹಾಗೆ ಸಾರು ಮತ್ತಿತರೆ ಅಡಿಗೆ ಪದಾರ್ಥಗಳನ್ನು ತಯಾರಿಸುವಾಗ್ಲೂ ಮಳೆ ನೀರನ್ನು ಉಪಯೋಗಿಸ್ಕೊಂಡ್ರೆ ಅದರ ವಿಶೇಷತೆ ತುಸು ಹೆಚ್ಚಿಗಿರುತ್ತೆ ಕೊಳವೆ ಬಾವಿ ನೀರಿಗಿಂತ. ಹಾಗೆ ಫಿಲ್ಟರ್ನಿಂದ ಸೋಸುವ ಅಗತ್ಯತೆ ಬರೋದಿಲ್ಲ. ಮಳೆ ನೀರನ್ನು ನೀವು ಕುಡಿಯುವಾಗ ಸೋಸುವ ಅಗತ್ಯನೇ ಇಲ್ಲ, ಅಥವಾ ಫಿಲ್ಟರ್ನಿಂದ ಮತ್ತೆ ಅದು ಸೋಸಿಕೊಂಡು ನಿಮ್ಮ ಹೊಟ್ಟೆಗೆ ಸೇರುವ ಅಗತ್ಯ ಇಲ್ಲ. ಶುಚಿಯಾಗಿದ್ದರೆ ಅದು ರುಚಿಯಾಗಿದ್ದೇ ಇರುತ್ತೆ. ಒಂದೇನೆಂದರೆ ನೀವು ಸಂಗ್ರಹಿಸಿದ ಮಳೆ ನೀರಿಗೆ ಬಿಸಿಲು ಬೀಳಬಾರದು, ಧೂಳು ಸೇರ್ಕೋಬಾರದು, ಇಷ್ಟೇ. ಸುರಕ್ಷಿತವಾದ ಟ್ಯಾಂಕ್ಗಳಲ್ಲಿ ಅಥವಾ ತೊಟ್ಟಿಗಳಲ್ಲಿ, ಡ್ರಮ್ಗಳಲ್ಲಿ ಅಥವಾ ನಿಮಗೆ ಇಷ್ಟವಾದ ಸಾಮಗ್ರಿಗಳನ್ನು ಬಳಕೆ ಮಾಡಿಕೊಂಡು ಶೇಖರಣೆ ಮಾಡ್ಕೊಂಬಿಟ್ರೆ ಅದು ನಿಮ್ಮ ಉಪಯೋಗಕ್ಕೆ ಯಾವಾಗಲೂ ಸಿಗ್ತಾ ಇರತ್ತೆ. ಒಂದೆರಡು ವರ್ಷ ಯಾಕೆ, ನಾಲ್ಕಾರು ವರ್ಷಗಳ ಕಾಲ ಮಳೆ ನೀರನ್ನು ನೀವು ಸಂಗ್ರಹಿಸಿಕೊಂಡು ಉಪಯೋಗಿಸ್ಕೊಳ್ತಾ ಇರಬಹುದು. ಜಮೀನುಗಳಲ್ಲೂ ಮಳೆ ನೀರು ಇಂಗುವಂತೆ ಕ್ರಮಗಳು ಆದಷ್ಟು ಒಳ್ಳೆಯದು. ಆದರೆ ಮಳೆ ಹೆಚ್ಚಾದಾಗ ನಿಮ್ಮ ಜಮೀನಿನಿಂದ ತೆಳುವಾಗಿ ಮಳೆ ನೀರು ಹೊರಗಡೆ ಹೋಗುವಂತನ್ನು ಗಮನ ಇಟ್ಕೊಳ್ಬೇಕಾಗ್ತದೆ. ಕೇಳುಗರೆ, ಈಗ ಮಳೆ ನೀರಿನ ಸಂರಕ್ಷಣೆ ಸದ್ಬಳಕೆ ಕುರಿತಂತೆ ಗೀತೆಯನ್ನ ಪ್ರಸಾರ ಮಾಡ್ತದೆವೆ. ಹಾಡಿದ್ದಾರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು. ರಚನೆ ಡಾಕ್ಟರ್ ವಿಜಯ ಅಂಗಡಿ. ಗಂಗೆ ಶರಣು, ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಂರಕ್ಷಣೆಗೆ ಆಗಲಿ ಕಹಳೆ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ. ಮಳೆಯ ನೀರು ಬೆಳವಣಿಗೆ ನಿಮ್ಮ ಜೋಡಿ, ಆಗ ನೋಡಿ ಬೆಳವಣಿಗೆ ನಿಮ್ಮ ಜೋಡಿ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಶರಣು ಗಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ. ನೀನಿರುವ ಜಾಗದಲ್ಲೂ ಸಿಗುವುದು ಶುದ್ಧ ನೀರು, ಶುದ್ಧ ನೀರು ಹೊಳವೆ ಬಾವಿಗಳಲ್ಲೂ ಇರುವುದು ಲವಣ ನೀರು, ಹೊಳವೆ ಬಾವಿಗಳಲ್ಲೂ ಇರುವುದು ಲವಣ ನೀರು, ದೂರವಿದೆ ಮಳೆ ನೀರು, ಅಪಾಯದ ಅಂಶದಿಂದ ದೂರವಿದೆ ಮಳೆ ನೀರು, ಅಪಾಯದ ಅಂಶದಿಂದ ದೂರವಿದೆ ಮಳೆ ನೀರು, ಅಪಾಯದ ಅಂಶದಿಂದ ದೂರವಿದೆ ಮಳೆ ನೀರು, ಅಪಾಯದ ಅಂಶದಿಂದ ದೂರವಿದೆ ಮಳೆ ನೀರು. ಶರಣು ಸಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ, ಶರಣು ಸಂಗೆ ನಿನಗೆ ಶರಣು, ಏನಿಲ್ಲದೆ ಜಗತ್ತು ಶೂನ್ಯ. ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ಸಕಲ ಜೀವಿಗಳಿಗೂ ನೀನೆ ಪ್ರಾಣ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ, ನಿತ್ಯವೂ ನಮಗೆಲ್ಲ ನೀನೆ ಚೈತನ್ಯ. ಶರಣು ಗಂಗೆ ನಿನಗೆ ಶರಣು, ನೀನಿಲ್ಲದೆ ಜಗತ್ ಈ ಗೀತೆಯೊಂದಿಗೆ ನಮ್ಮ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಬಹುದು. ಇದಕ್ಕಾಗಿ ದೂರವಾಣಿ ಸಂಖ್ಯೆ 0827220006. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ವಿಜಯ ಅಂಗಡಿ. ಇನ್ನು ಇವತ್ತಿನ ಪೇಟೆ ಧಾರಣೆ ವರದಿ ಹೀಗಿದೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,700 ರೂಪಾಯಿಯಿಂದ 14,900 ರೂಪಾಯಿ, ಅರೇಬಿಕಾ ಚೆರ್ರಿ 7,500 ರೂಪಾಯಿಯಿಂದ 7,800 ರೂಪಾಯಿ, ರೊಬಸ್ಟ ಪಾರ್ಚ್ಮೆಂಟ್ 10,200 ರಿಂದ 10,400 ರೂಪಾಯಿ, ರೊಬಸ್ಟ ಚೆರ್ರಿ 5,250 ರಿಂದ 5,450 ರೂಪಾಯಿ. ಪೇಟೆ ಧಾರಣೆ ವರದಿ ಕೇಳಿದಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಲುಗರೆ, ಈಗ ನಿಧನ ಸುದ್ದಿ. ಮೂಲತಃ ನಾಪೋಕ್ಲು ಅಜ್ಜಿಮುಟ್ಟು ಕಾರಳನ, ಬೆಂಗಳೂರಲ್ಲಿ ವಾಸಯಂಚ ಬೊಪ್ಪಂಡ ತಮ್ಮಣಿ ತಮ್ಮಯ್ಯ ಇಂದು ಮರಣಪಟ್ಟಿತು. 91 ವಯತ್ತಿರ ಬೊಪ್ಪಂಡ ತಮ್ಮಣಿ ತಮ್ಮಣ್ಣ ಅಂಗಡ ಅಕೇರಿ ಕಾರ್ಯ ನಾಳೆ ಬೆಂಗಳೂರು ನಡಪಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್. ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ವಿದ್ಯಾರ್ಥಿಗ ಸಾರ್ವಜನಿಕ ಸಭೆ ಮತ್ತು ವೇದಿಕೆಗಳಲ್ಲಿ ಮುಕ್ತವಾಗಿ ಮಾತಾಡುವ ನಾಯಕತ್ವದ ಗುಣ ಬೆಳೆಸಿಕೊಳ್ಳಕೂತ ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಕೆಸಿ ದಯಾನಂದವು ಅಭಿಪ್ರಾಯಪಟ್ಟು. ವಿರಾಜಪೇಟೆನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಐಕ್ಯುಎಸಿ ಮತ್ತು ಉದ್ಯೋಗ ಕೋಶ ಸಮಿತಿ ಹೆಂಗೆ, ಜೆಸಿಐ ಪೊನ್ನಂಪೇಟೆ ನಿಸರ್ಗ ಇವರ ಕೂಡುಕೂಟಲ್ಲಿ ನಡೆದ ಪರಿಣಾಮಕಾರಿ ಭಾಷಣ ಕಲೆ ಮತ್ತು ಸಂಸತ್ತಿನ ನಡವಳಿ ಕುರಿತಂಗೆ ಒಂದು ದಿನದ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ವಿದ್ಯಾರ್ಥಿಗಳಾಗಿರ್ಕನನ್ನೇ ನಾಯಕತ್ವದ ಗುಣ ಮತ್ತೆ ಪ್ರತಿಭಟಿಸುವ ಮನೋಭಾವನ ವಿದ್ಯಾರ್ಥಿಗ ರೂಢಿ ಮಾಡ್ಕೊಳಕು, ಈಗಿನ ರಾಜಕೀಯದ ಕುರಿತಂಗೆ ಜ್ಞಾನ ಪಡ್ಕೊಂಡು ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸೋಕೂತ ಇವು ಅಭಿಪ್ರಾಯಪಟ್ಟು. ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ 2023 ಸಂಬಂಧ ಸಿ ವಿಜಿಲ್ ಸಿಟಿಜನ್ ವಿಜಿಲೆನ್ಸ್ ಆಪ್ಲಿ ಸಾರ್ವಜನಿಕರು ರಾಜಕೀಯ ಪಕ್ಷಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಂಡುಬರುವ ಚುನಾವಣಾ ಅಕ್ರಮಗಳ ಬಗ್ಗೆ ಅಲ್ಲರೆ ಚುನಾವಣಾ ಮಾದರಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿರುವ ಬಗ್ಗೆ ರಾಜಕೀಯ ಜಾಹೀರಾತು ಪ್ರಕಟ ಹಂಗೆ ಪ್ರಸಾರ ಸಂಬಂಧ ಅನುಮತಿ ಹಂಗೆ ದೂರುಗಳ ಬಗ್ಗೆ ಆಪ್ ಮೂಲಕ ಮಾಹಿತಿ ನೀಡಕತ್ತ 209 ವಿರಸ್ಪೇಟೆ ವಿಧಾನಸಭಾ ಕ್ಷೇತ್ರ ಚುನಾವಣಾಧಿಕಾರಿ ಶಬಾನಾ ಇಂಶೇಖವು ತಿಳಿಸೇಳು. ಹಂಗೇನೆ ಯಾವುದೇ ಮಾಹಿತಿ ಅಲ್ಲರೆ ದೂರಿನ ಬಗ್ಗೆ ಕ್ರಮ ತಕಣಿಕೆ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ 24x7 ನಿಯಂತ್ರಣ ಕಾಂಬರಿ ಶುರು ಮಾಡಿದ್ದು ಮಾಹಿತಿ ಕೊಡಿಕೆ 08274256328 ಸಂಖ್ಯೆಯನ್ನು ಸಂಪರ್ಕಿಸಕೃತ ಚುನಾವಣಾಧಿಕಾರಿಯವು ತಿಳಿಸೇಳು. ಸಿರಿಗನ್ನಡ ವೇದಿಕೆ ಕೊಡಗು ಹಂಗೆ ಮಡಿಕೇರಿ ಸಿರಿಗನ್ನಡ ವೇದಿಕೆ ಮಹಿಳಾ ಘಟಕದ ವತಿಯಿಂದ ಇದೇ 13ಕ್ಕೆ ಪದಾಧಿಕಾರಿಗಳ ಪದಗ್ರಹಣ ಹಂಗೆ ಕವಿಗೋಷ್ಠಿ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿ ಪೇಟೆನ ಭಾರತೀಯ ವಿದ್ಯಾಭವನದಲ್ಲಿ ಬೆಳಿಗ್ಗೆ 10:30 ನಡೆಯುವ ಕಾರ್ಯಕ್ರಮದಲ್ಲಿ ಕೊಡವ ಮತ್ತೆ ಕನ್ನಡ ಸಿನಿಮಾ ನಿರ್ಮಾಪಕಿ ಹಂಗೆ ನಿರ್ದೇಶಕಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಸೇರಿದಂಗೆ ಮುಖ್ಯಪಟ್ಟವರನ್ನ ಸನ್ಮಾನಿಸಿ ಗೌರವಿಸಲಾದೆ. ಇದೇ ಸಂದರ್ಭ ಗಣ್ಯರಿಂದ ಕವನ ಸಂಕಲನ ಬಿಡುಗಡೆ ಆದೆ. ಹಿರಿಯ ನಾಗರಿಕರ ವೇದಿಕೆನ 2022-23 ಸಾಲಿನ ಸಾಮಾನ್ಯ ಸಭೆ ಇದೇ ತಿಂಗಳ 15ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕಡಗದಳ್ಳು ರಸ್ತೆನ ಕ್ಯಾಪಿಟಲ್ ವಿಲೇಜ್ಲ್ಲಿ ಸಂಸ್ಥೆನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಅಂತ ವೇದಿಕೆನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯು ತಿಳಿಸೇಳು. ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಯಲ್ಲಿ ಇದೇ 11 ತೇಳರ ನಾಳೆಯಿಂದ ಮೇ 14ಕ್ಕೆ ಮುಟ್ಟ 29 ದಿನಗಳ ಕಾಲ ನುರಿತ ತರಬೇತುದಾರರಿಂದ ದಿನಲ್ಲಿ 2 ಗಂಟೆನಂಗೆ ಈಜು ತರಬೇತಿ ಬೇಸಿಗೆ ಶಿಬಿರ ಏರ್ಪಾಟು ಮಾಡಲಾಯಿತು. 8 ವರ್ಷ ಮೇಲ್ಪಟ್ಟವು ತರಬೇತಿ ಪಡ್ಕೊಳಕ್ಕೆ ಅರ್ಹತೆ ಪಡ್ಕೊಂಡಳು. ಕುಸಿ ಇರವು ಕಚೇರಿನ ಸಂಪರ್ಕಿಸಕೃತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸೇಳು. ಪೋಷಕರು ಮಕ್ಕಳಿಗೆ ಹಾಕಿ ಆಟಲ್ಲಿ ಒಲವು ಮೂಡಿಸುವ ಮೂಲಕ ಪ್ರೋತ್ಸಾಹಿಸಕು ಆ ಮೂಲಕ ಭವಿಷ್ಯದ ದಿನಗಳಲ್ಲಿ ಕೊಡಗಿನ ಜಾಸ್ತಿ ಜನ ಆಟಗಾರರು ಭಾರತ ಹಾಕಿ ತಂಡನ ಪ್ರತಿನಿಧಿಸುವಂಗೆ ಆಕೂತ ಭಾರತ ಹಾಕಿ ತಂಡದ ಮಾಜಿ ನಾಯಕ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ವಿಜೇತ ಒಲಿಂಪಿಯನ್ ಧನರಾಜ್ ಪಿಳ್ಳೆಯವು ಕರೆ ಕೊಟ್ಟಳು. ನಾಪೋಕ್ಲೂನ ಜನರಲ್ ತಿಮ್ಮಯ್ಯ ಆಟದ ಬಾಣಿಲಿ ಆಯೋಜಿಸಿದ್ದ 23ನೇ ವರ್ಷದ ಕೊಡವ ಕೌಟುಂಬಿಕ ಅಪಚಟೋಂಡ ಕಪ್ ಹಾಕಿ ನಮ್ಮೆ 2023 ಆಖೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಯವು ಮಾತಾಡಿದವು. ಒಂದು ಕಾಲದಲ್ಲಿ ಭಾರತ ಹಾಕಿ ತಂಡದಲ್ಲಿ 8-10 ಜನ ಕೊಡಗಿನ ಆಟಗಾರರು ಇರ್ತಿದ್ದು ಈಗಿನ ದಿನಗಳಲ್ಲಿ ಈ ಸಂಖ್ಯೆ ಕಮ್ಮಿಯಾಗ್ತಿಟ್ಟು ಅಂತ ಇವು ಹೇಳಿದವು. ಅಮ್ಮತ್ತಿ ಗುಡ್ ಶೆಫರ್ಡ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಗೈಡ್ಸ್ ವಿದ್ಯಾರ್ಥಿನಿಯರಾದ ಎಡಿ ಪೊನ್ನಮ್ಮ ಹಂಗೆ ಎಂಎ ಮಧುಮಿತ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪ್ರಶಸ್ತಿ ಪಡ್ಕೊಂಡಳು. ಇವು ಈಗಾಗಿ ರಾಜ್ಯಪಾಲರಿಂದ ಪ್ರಶಸ್ತಿ ಸ್ವೀಕಾರ ಮಾಡಿಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು, ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಇದೀಗ ಯಶಸ್ವಿನಿ ರೈತರ ಆರೋಗ್ಯ ವಿಮೆ ಯೋಜನೆಯಡಿ ನೋಂದಣಿಯಾಗಿದ್ದು ಕಣ್ಣಿನ ಪೊರಚಿಕಿತ್ಸೆ, ದುರ್ಮಾಂಸ, ಮೆಳ್ಳೆಗಣ್ಣು, ಡಯಾಬಿಟಿಕ್ ರೆಟಿನೋಪತಿಗೆ ಲೇಸರ್ ಮತ್ತು ಅವಸ್ಟೀನ್ ಚಿಕಿತ್ಸೆ, ಹೀಗೆ ಎಲ್ಲಾ ಕಣ್ಣಿನ ಸಮಸ್ಯೆಗಳಿಗೂ ಚಿಕಿತ್ಸೆ ಲಭ್ಯ. ಯಶಸ್ವಿನಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಮಾಹಿತಿಗೆ ಕರೆ ಮಾಡಿ 8762444214. ರೀ, ಮಕ್ಳ ಎಕ್ಸಾಮ್ ಮುಗೀತು, ಇಬ್ರಿಗೂ ಒಳ್ಳೆ ಸೈಕಲ್ ತೆಕ್ಕೋಡೋಣ. ಆಯ್ತು ಕಣೆ, ವಿರಾಜಪೇಡಿಯ ಅಭಿಲಾಷ್ಗೆ ಹೋಗೋಣ. ಅಲ್ಲಿ ಸೈಕಲ್ಗಳ ಬೇಕಾದಷ್ಟು ಸೆಲೆಕ್ಷನ್ ಹಾಗೂ ಕಲೆಕ್ಷನ್ಸ್ ಇದೆ. ರೇಟ್ ಕೂಡ ಕಡಿಮೆ ಇದೆಯಂತೆ. ಬಜಾಜ್ ಫೈನಾನ್ಸ್ ನಿಂದ EMI ಫೆಸಿಲಿಟಿನೂ ಇದೆ. ಹಾಗಾದ್ರೆ ಇವತ್ತೇ ಹೋಗೋಣ. ಹೀರೋ ಬೈಸಿಕಲ್ಸ್, ಆಥರೈಸ್ಡ್ ಡೀಲರ್, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಪೊನ್ನಂಪೇಟೆ ತಾಲೂಕು ಬೆಳ್ಳೂರು ಗ್ರಾಮ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕಾಲ್ತರ ನಮ್ಮ ಶುರುವಾಯ್ತು. ಇದೇ 15ನೇ ತಾರೀಕಕ್ಕೆ ಪಲತರ ನಡುಪು ಪೂಜೆಯೊಡೆ ನಡಪ. 13ನಂಗ ಬ್ಯಾಳಚ ವೈಪತ್ತು ನೆರಪು, 14ನಂಗ ಬೊಳ್ಳೆಚ ವೈಪತ್ತು ದೇವಕುಳಿಪು. ಭಕ್ತಾದಿಯಲ್ಲ ಬಂತು ದೇವರ ಆಶೀರ್ವಾದ ಪಡೆದು ತಕ್ಕ ಮುಖ್ಯ ಸಂಘ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ್ಯ ಕಟ್ಟಣಿತು. ಅಬ್ಬಬ್ಬಾ, ಮದುವೆಗೆ ಹಾಲ್ ಬುಕ್ ಮಾಡೋಣ ಅಂದ್ರೆ ಎಲ್ಲೂ ಸಿಕ್ತಿಲ್ಲ, ಎಲ್ಲ ಬುಕ್ ಆಗೋಗಿದೆ. ಅದಕ್ಕೆ ಇಷ್ಟು ಟೆನ್ಷನ್? ಕಾಫಿ ಕೇಸ್ ಅಲ್ಲಿ ಕೂರ್ಗಿದೆಯಲ್ಲ, ಅಲ್ಲಿ ಎಲ್ಲ ಅತ್ಯಾಧುನಿಕ ಸೌಕರ್ಯ ಇರೋ ವೈಟ್ ಪೆಟಲ್ಸ್ ಹಾಲ್ ಇದೆ. ಯಾವುದೇ ಫಂಕ್ಷನ್ ಅಚ್ಚುಕಟ್ಟಾಗಿ ಮಾಡಬಹುದು. ಕಾಫಿ ಕ್ಯಾಸಲ್ ಕೂರ್ಗ್ ಅಂಡ್ ವೈಟ್ ಪೆಟಲ್ಸ್ ಫಂಕ್ಷನ್ ಹಾಲ್. ಕಾಫಿ ತೋಟದೊಳಗಿನ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲ ವಿಧದ ಫುಡ್ಗಳು. ಬನ್ನಿ ಕಾಫಿ ಕೇಸ್ ಅಲ್ ಕೂರ್ಗ್, ಬಲ್ಮುರಿ ರೋಡ್, ಮೂರ್ನಾಡ್. ಕಾಂಟ್ಯಾಕ್ಟ್ 9900311311. ಕುಂಜಲಗೇರಿ ಗ್ರಾಮ ಹತ್ರ ಶ್ರೀ ಮಡಕೋಡ ಸಾರ್ಥವರ ದೇವಸ್ಥಾನ ಹತ್ರ ಜೀರ್ಣೋದ್ಧಾರ ಆಯನುಳ್ಳನ ಉಂಡು. ನಾಳೆ ಚೌವಾಚ ಮಜ್ಜನ ಮಾ ಪೂಜೆ ಮಾತ್ರ ನಡಪ. ನಾಳೆ ಬೈಟು ಬೋರೆ ಬೋರೆ ದೇವರ ತೆರೆ, ಪಿಂಜ ಪನ್ನೆರಡಂಗು ಪಲಾಕತಿಂಜ, ಕಲ್ಯಾಡ ಜಪ್ಪು ವಿಷ್ಣುಮೂರ್ತಿ, ಪಿಂಜ ಕುಂದಮೆ ಚೌಂಡಿರ ತೆರೆ ನಡಪ. ಮಜ್ಜನ ತೀರ್ಥ ಪ್ರಸಾದ ಬಳಂಬೋದಿಪ್ಪ. ನಾಡ ಭಕ್ತಂಗ ಅರ ಸಂಖ್ಯೆ ಬಂದಿತ್ತು. ದೇವಡ ಆಶೀರ್ವಾದ ಪಡೆದು ಉಣ್ಣುಂದು ತಕ್ಕ ಮುಖ್ಯಸ್ಥಂಗ ಪಿಂಜ ಊರ ದೇವಸ್ಥಾನ ಸಮಿತಿಗ ರೆಕಾರ್ಡ್ ಅಣಿತು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಪೊನ್ನಂಪೇಟೆ ತಾಲೂಕು ಹಳ್ಳಿಗಟ್ಟು ಈಚೂರು ಶ್ರೀ ಜ್ಞಾನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವದ ಪ್ರಯುಕ್ತ 11ರಂದು ನಾಳೆ ಮಂಗಳವಾರ ಗಣಪತಿ ಹೋಮ ಹಾಗೂ ಲಕ್ಷ್ಮೀ ನರಸಿಂಹ ಹೋಮ, 12ರಂದು ಬುಧವಾರ ಸಾಮೂಹಿಕ ಸತ್ಯನಾರಾಯಣ ಪೂಜೆ, 13ರಂದು ಗುರುವಾರ ಸಂಜೆ 5:30 ದೇವರ ನೆರಪು ಬಲಿ ಉತ್ಸವ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರವಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಕೊಳಕೇರಿ ಗ್ರಾಮದ ಕುಂಬಾರ ಮೊಟ್ಟೆ ಶ್ರೀ ಅಮ್ಮನೂರು ದೇವಿಯ ವಾರ್ಷಿಕೋತ್ಸವ ಇದೇ ತಿಂಗಳ 13ರಂದು ಗುರುವಾರ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಮೈಕಾ ಕಾಲೇಜಿನಲ್ಲಿ ಪಿಯುಸಿ ಕಾಮರ್ಸ್ ಮತ್ತು ಸೈನ್ಸ್, ಬಿಕಾಂ, ಬಿಬಿಎ, ಬಿಸಿಎ, ಬಿಕಾಂ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳಿಗೆ ಅಡ್ಮಿಷನ್ ಕೌನ್ಸಿಲಿಂಗ್ ಆರಂಭಗೊಂಡಿದೆ. ನಿಮ್ಮ ಮಕ್ಕಳ ಉತ್ತಮ ವಿದ್ಯಾಭ್ಯಾಸ ಮತ್ತು ಭವಿಷ್ಯಕ್ಕಾಗಿ ಇಂದೇ ಕರೆ ಮಾಡಿ 8147-810-330. ಹೆರವನಾಡು ಗ್ರಾಮತ್ರ ಶ್ರೀ ಕ್ಷೇತ್ರಪಾಲ ದೇವಡ ನಮ್ಮೆ ಇದೇ 11ರಂಜಿ 13ನೇ ನಡಪ. ನಾಳೆ ಚೌವಾಚ ದೇವಡ ಜಳಕ, 12ನಂಗ 14 ನೊಕ್ಕಿ ಆಟ ಪಟ್ಟಣಿ, ಮಜ್ಜನಂತರ ಮೇಲೆ ಅಂಗೋಲ ಪೊಂಗಲ, ಕೆಲಬೊಳಕು ಉಪ್ಚುಡು, 13ನಂಗ 14 ವಿಷ್ಣುಮೂರ್ತಿ ಮೇಲೇರಿ ನಂಬೆ ನಡಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದುಕೊಂಡು ತಕ್ಕ ಮುಖ್ಯಸ್ಥಂಗ ಪಿಂಜ ಊರ್ ಕಾರಕ ಟ್ರೆಂಡಿತು. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ, ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಪತ್ರ ಬರೆಯಲ ಇಲ್ಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಪ್ರಿಯ ಶ್ರೋತೃಗಳೇ, ಇದೇ 17ರಂದು ಸೋಮವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರಗೊಳ್ಳಲಿರುವ ಪತ್ರಾಧಾರಿತ ಪತ್ರಕಾರಂಜಿ ಕಾರ್ಯಕ್ರಮದ ವಿಷಯ ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಉಪವಾಸದ ಪ್ರಾಮುಖ್ಯತೆ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 11 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201. ಕೇಳುಗರೆ, ಇನ್ನು ಮುಂದೆ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳ ಕುಂಜಿರ ಗಿರೀಶ್ ಭೀಮಯ್ಯ. ನಾಪೋಕ್ಲ ಜನರಲ್ ತಿಮ್ಮಯ್ಯ ಕಳಿ ಪರಂಬಲು ನಡೆದ ಆಕಿರಿ ಕಳಿಲ್ ಮಾಜಿ ಚಾಂಪಿಯನ್ ಕುಲ್ಲೇಟಿರ ತಂಡತ್ನ 4 ದಂಡು ಗೋಲಂಜ ಚೋಪು ಚುಟ್ಟಿತು. ಕುಪ್ಪಂಡ ಒಕ್ಕ ತಂಡ ಅಪಚಟೋಳಂಡ ಹಾಕಿ ಕಪ್ಪನಾಗದತ್. ನಿನ್ನಂದು ಮಜ್ಜನ ನಡೆದ ಈ ಹಾಕಿಗಳಲ್ಲಿ ಕುಪ್ಪಂಡ ಟೀಮ್ರ ಪರ ಸೋಮಯ್ಯ ಆದ್ಯತ ಗೋಲ್ ಪೂಜಕ, ಕುಲ್ಲೆಟ್ಟಿರ ಟೀಮ್ರ ಪರ ಅವನೀಶ್ ಮಂದಪ್ಪ ಗೋಲ್ ಪೂಜಿತು ಡ್ರಾ ಮಾಡಿಚಿ. ಅಲ್ಲಿಂದ ನಡೆದ ಟ್ರೈಬ್ರೇಕರ್ಲ್ ಕುಪ್ಪಂಡ ಟೀಮ್ 4 ಗೋಲ್ ಇಟ್ಟಿತ್ತು. ಚಾಂಪಿಯನ್ ಪಟ್ಟ ಪಡೆದಂತೆ ಆಕಿರಿ ಕಳಿ ಕೂಮುಪಡೆ ಅಪಚಟೋಂಡ ಒಕ್ಕ ಪಟ್ಟೆದಾರ ಮಿಟ್ಟು ಈರಪ್ಪ, ಕೊಡವ ಹಾಕಿ ನಮ್ಮೆರ ಜನಕ ಪಾಂಡಂಡ ಕುಟ್ಟಣಿ ಅಂಗಡ ಪೊಣ್ಣು ಲೀಲಾ ಕುಟ್ಟಪ್ಪ, ಏರ್ ಮಾರ್ಷಲ್ ಬಲ್ಟಿಕಾಳಂಡ ಇವು ಚಂಗಪ್ಪ ಇವು ಉದ್ಘಾಟನೆ ಮಾಡಿಚಿ. ಭಾರತ ಹಾಕಿರ ದಂತಕಥೆ ಎಂದು ಕಾಕುವ ಧನರಾಜ್ ಪಿಳ್ಳೆ, ಜಾಫರ್ ಇಕ್ಬಾಲ್ ಕೂಡ್ಡನಕ್ಕೆ ತೀರ್ಪುಗಾರ ಬಿಜೆ ಕಾರ್ಯಪ್ಪ, ಭಾರತ ಹಾಕಿ ತಂಡ ಕೋಚ್ ಡೇವಿಡ್ ಜಾನ್, ಒಲಂಪಿಯನ್ ಅಂಜಪರೋಂಡ ಸುಬ್ಬಯ್ಯ ಅಂಗಳ ತೊರಂದ ಜೀಪಲು ಮೆರವಣಿಗೆ ಮಾಡಿಚಿ. ಅಪ್ಪಚಟೋಂಡ ಒಕ್ಕ ಕುಡಿಯಾಡಿ ತಿಂತು. ಹಾಕಿರಿಗಳಿನ ಕೊಡವ ಹಾಕಿ ಅಕಾಡೆಮಿರ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಅಯ್ಯಂಗ ಬೊಳ್ಳಿ ಕೊಂ ಬೊಳ್ಳಿ ಹಾಕಿ ಸ್ಟಿಕ್ಕಂಜ ಬೊಳ್ಳಿ ರಚಂಡನ ತಳ್ಳಿತು ಉದ್ಘಾಟನೆ ಮಾಡಿಚಿ. മിഞ്ഞത്ര ദിനത്തിൽ കൊടഗഞ്ച പെരുത്ത് മക്ക ഭാരതാക്കി തണ്ടത്ത് കൂടിയാണെന്നൊക്കെ ആണ്ടു ആ നിട്ടില് പെരിയങ്ക മക്കൾക്ക് ഹാക്കി കളിയിൽ ആശപ്പെട്ടുവാനൊക്കെ പൊരുട് കൂട്ടുകൊണ്ട് കൊടുക്കണമെന്ന് മാജി നായക ഒളിമ്പ്യൻ ധനരാജ് പിള്ളയാവ് എണ്ണച്ചി ഒരു കാലത്ത് ബാക്കി ഭാരത ഹാക്കി ക്യാമ്പില് എട്ടാഞ്ച പത്ത് മക്ക കൊടകരങ്ക ഇപ്പഞ്ചത്ത് ഇക്ക കമ്മി ആയനുണ്ട് മക്കടലി ഹാക്കി കളിയുടെ അറിവ് കൊടുപ്പങ്ക് കൊടവ ഒക്കത്ത് നടുപ്പ കളി കൂട്ട പേർത്ത് പ്രയോജന ആപ്പാന്ത് അവ എണ്ണച്ചി അല്ലാത്ത ഇക്കാക്കലെ കർണാടകത്തിലെ ചുനാവണ ദിന കുറിച്ച് തായത്ത് വോട്ട് പ്രത്യോപണ്ട ഹക്ക് തപ്പത്തെ വോട്ട് മടിത്ത് നല്ല സർക്കാർ കൊണ്ടവപ്പക്ക് നയിക്കണമെന്ന് അവ കെമിത്തക്ക് പറഞ്ഞത് ഇങ്ങ് മിഞ്ഞ നടന്ന് മൂന്നനെ സ്ഥാനത്തിലെ കളിയിൽ നല്ലമക്കടെ തണ്ട മാജി ചാമ്പ്യൻ പളങ്കണ്ട തണ്ടത്തുന്ന ഒന്ന് സ്വന്ന ഗോലിൽ ചോപ്പ് ചുട്ടിത്ത് മൂന്നനെ സ്ഥാനത്തിന് പടന്നത് നല്ലമക്കടെ പര പ്രതിസ്പന്ന ഒരു ഗോല് പൊജത്ത് പളങ്കണ്ട തണ്ട നാലനെ സ്ഥാനക്ക് തൃപ്തി പെട്ടത് കൊടവ മാത്രമല്ലത്തെ പുറ ജില്ലഞ്ചോ ബന്ധത്തിലെ